ದೇವೇಗೌಡ ಮನವಿ. ರಾಜ್ಯದ ಹಿತಾಸಕ್ತಿ ಕಾಪಾಡುವಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿಫಲ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ. 38ನೇ ರಾಷ್ಟೀಯ ಕ್ರೀಡಾಕೂಟ, ರಾಜ್ಯದ ಜೋನಾಥನ್ ಆಂಟೋನಿಗೆ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಚಿನ್ನ, ಪದಕ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ 2ನೇ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕ 102.2 ಮೆಗಾಹರ್ಟ್ಸ್ಗಳು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗು ಹಾಗೂ ಅಡಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ಸಂತೆ ಶಿಬಿರದ ಪ್ರಗತಿಪರ ಕೃಷಿಕ ಎಸ್ಎಸ್ ಉಮೇಶ್ ಅವರೊಂದಿಗೆ ಸಂದರ್ಶನ. ಅನಂತರ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಬಿತ್ತರವಾಗಲಿದೆ. ಪ್ರಾಯೋಜಕರು ನೋ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಸರ್, 50,000 ಅಡ್ವಾನ್ಸ್. ಆದ್ರೆ ಇಷ್ಟು ಕ್ಯಾಶ್ ನಾವು ತಂದಿಲ್ಲ. ಇವತ್ತು ಬ್ಯಾಂಕ್ ಕೂಡ ಬಂದ್ ಪರಿಹಾರ ಇದೆ. ಡಿಜಿಟಲ್ ಪೇಮೆಂಟ್ ನ ಸುಲಭದ ಡೋಸ್. ಆದ್ರೆ ಅರೆ ಹೆದರಬೇಡಿ, ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಫೋನ್ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಇಡಿ. ಡಿಜಿಟಲ್ ಪೇಮೆಂಟ್ ನಿಂದ ವ್ಯವಹಾರ ಮಾಡಬಹುದು. ಸುಲಭ, ಸುರಕ್ಷಿತ ಮತ್ತು ತ್ವರಿತ. ನಾನಿವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಯಾಕೆಂದ್ರೆ RBI ಹೇಳುತ್ತೆ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕೆ ಮುಂಚೆ ಹ್ಯುಂಡೈ ಕಾರ್ ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗು ಹಾಗೂ ಅಡಿಕೆ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ಸಂತೇಶಿವರದ ಪ್ರಗತಿಪರ ಕೃಷಿಕ ಎಸ್ಎಸ್ ಉಮೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಸಂತೇಶಿವರದ ಕೃಷಿಕರಾದ ಎಸ್ಎಸ್ ಉಮೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ. ಎಷ್ಟು ವಯಸ್ಸು ಉಮೇಶ್ ಅವ್ರಿಗೆ? ನಮ್ಗೆ 50 ವರ್ಷ. 50 ವರ್ಷ ಆಯ್ತು. ಏನು ಓದಿದ್ರಿ? 9th. 9th ಕ್ಲಾಸ್ವರೆಗೂ ಓದಿದ್ರಿ. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಇಲ್ಲ ಸರ್, ಮುಂದಕ್ಕೆ ಓದ್ಲಿಲ್ಲ, ಮನೆ ಕಡೆಲೆ ಬಂದು ಕೆಲಸ ಮಾಡ್ಕೊಂಡಿರ್ಬೇಕು ಅಂತ ಹೇಳಿ. ಹೌದು ಹೌದು. ಮನೆಯಲ್ಲಿ ಏನು ಒತ್ತಾಯ ಮಾಡ್ಲಿಲ್ವ ಓದಿ ಅಂತ ಹೇಳಿ? ಅವ್ರೇನು ಒತ್ತಾಯ ಮಾಡ್ಲಿಲ್ಲ. ನಿಮ್ಗೂ ಆಸಕ್ತಿ ಇತ್ತ ಓದ್ಲಿಕ್ಕೆ? ಆಸಕ್ತಿ ಇದ್ರೂ ನಾವು ಮನೆ ಕಡೆ, ಒಬ್ಬನೇ ಮಗ, 9th ಫೇಲ್ ಆಗಿತ್ತು, ಬಂದು ಮನೆ ಕಡೆಲೆ ಮಾಡ್ಕೊಂಡಿದ್ದೆ. 9th ಫೇಲ್ ಆದ ಕಾರಣಕ್ಕೆ ಮನೆ ಕಡೆಗೆ ಬಂದ್ಬಿಟ್ರಿ? ಹೌದು. ನಮ್ ತಂದೆ, ನಾನು ಒಬ್ಬನೇ ಮಗ, ಇಬ್ರು ಹೆಣ್ಮಕ್ಳು, ಹಂಗಾಗಿ ಮನೆ ಕಡೆ ಬಂದು ಮಾಡ್ಕೊಂಡಿದ್ದೀವಿ. ಈಗ ನೀವು ಶಾಲೆ ಬಿಟ್ಟು ಬಂದ ಸಂದರ್ಭದಲ್ಲಿ ಏನೇನ್ ಕೆಲಸ ಮಾಡ್ತಿದ್ರಿ ಮನೆಯಲ್ಲಿ? ರೈತರ ಕೆಲಸ ಎಲ್ಲ ಮಾಡಿವ ಸರ್. ರೈತರದ್ದು ಬೇಸಾಯ, ಎತ್ತಿನ ಬೇಸಾಯ ಮಾಡಿವ. ಅವಾಗ ರಾಗಿ ಬೆಳೆಯುವ, ಬಾಳೆ ಬೆಳೆಯುವ, ದನ ಕರುಗಳಿದ್ದು 7-8 ಮಾಡ್ಕೊಂಡಿದ್ದು. ರಾಗಿ ಜಾಸ್ತಿ ಬೆಳೀತಿದ್ರ? ಇಲ್ಲ, ಮನ್ಗ ಹಂಗೆ ಅದೇ ದನ ಕರುಗಳಿಗೆ ಮೇವಗೋಸ್ಕರ ಮಾಡ್ಕೊಂಡಿವ. ಎಷ್ಟೆಕರೆ ಜಮೀನು ಇದೆ ಉಮೇಶ್? 9 ಎಕರೆ ಐತೆ. 9 ಎಕರೆ ಇದೆ. 9 ಎಕರೆ. 9 ಎಕರೆ ನಲ್ಲಿ ಈಗ ಏನೇನ್ ಬೆಳೀತಾ ಇದ್ರಿ? ಈಗ ಏನು ಬೆಳೆಯಲ್ಲ, ಈಗ ತೆಂಗಿನ ಗಿಡ ಮತ್ತೆ ಅಡಿಕೆ ಗಿಡ. ಯಾಕೆ ತೆಂಗು ಅಡಿಕೆಗೆ ಮಾತ್ರ ಸೀಮಿತ ಮಾಡ್ಕೊಂಡ್ರಿ? ನಮ್ ತಂದೆರಿದ್ದಲ್ಲೇ ಎಲ್ಲ ತೆಂಗಿನ ಗಿಡ ಕಟ್ಕೊಟ್ಟಿದ್ರು, ಅದೊಳಗೆ ಮಧ್ಯದಲ್ಲಿ ನಾವು ಅಡಕೆ ಗಿಡ ಕಟ್ಕೊಂಡು. ತೆಂಗಿನೊಳಗೆ ಅಡಕೆ ಚೆನ್ನಾಗಿ ಬರುತ್ತಾ? ಪರವಾಗಿಲ್ಲ, ಸಸಿ ಗಿಡಕ್ಕಿನ ಸ್ವಲ್ಪ ಮರ ಮೇಕು ಆದ್ಮೇಲೆ ಬೆಳೆ ಆಗುತ್ತೆ, ಚೆನ್ನಾಗಾಗುತ್ತೆ. ಸಸಿ ಗಿಡದಲ್ಲಿ ಸ್ವಲ್ಪ ನೆರಳಿರುತ್ತಲ್ಲ, ಹಂಗಾಗಿ ನೆರಳಿರಿಂದ ಬೆಳೆ ಆಗಲ್ಲ. ಆ ತೆಂಗಿನ ಗಿಡಕ್ಕಿನ ಸ್ವಲ್ಪ ಮೇಕು ಆಗುತ್ತೆ ಅಡಕೆ ಅಡಕೆ ಗಿಡ, ಹಂಗಾಗಿ ಫಸಲು ಚೆನ್ನಾಗಾಗುತ್ತೆ. ಈಗ ತೆಂಗು ಎಷ್ಟೆಷ್ಟು ಅಡಿಗೆ ಹಾಕೊಂಡಿದ್ರಿ? 27 ಅಡಿ 30 ಅಡಿ. ಸ್ವಲ್ಪ ಹತ್ರನೇ ಆಯ್ತಲ್ವಾ? ಹೌದು. ಅಡಕೆಗೆ ತೊಂದರೆ ಆಗ್ತಾ ಇಲ್ವಾ? ಇಲ್ಲ ಇಲ್ಲ, ಏನ್ ತೊಂದ್ರೆ ಇಲ್ಲ, ಎರಡು ಫಸಲಾಗುತ್ತೆ, ಎರಡು ಚೆನ್ನಾಗಾಗುತ್ತೆ, ಎರಡು ಆಗುತ್ತೆ. ಅಡಿಕೆ ಕಟ್ಟಿ ಎಷ್ಟು ವರ್ಷ ಆಯ್ತು? ಅಡಿಕೆ ಒಂದು 30 ವರ್ಷ ಆಯ್ತು. 30 ವರ್ಷ ಆಯ್ತು. 30 ವರ್ಷ. ನೀರಾವರಿ ಹೆಂಗ ಅದಕ್ಕೆ? ಅದಕ್ಕೆ ಡ್ರಿಪ್ ಅಲ್ಲೂ ಬಿಡ್ತೀವಿ, ಮತ್ತೆ ಒಂದನ್ನು ಹಾಯಿಸ್ತೀವಿ. ಡ್ರಿಪ್ ಅಲ್ಲೂ ಬಿಡ್ತೀರಿ, ಒಂದನ್ನು ಬಿಡ್ತೀವಿ? ಓಹೋ, ಹಂಗೆ ಹಾಯಿಸ್ಬಿಡ್ತೀರಿ. ಯಾವ್ದು ಅನುಕೂಲ ಅಂತ ಅನ್ಸುತ್ತೆ ಅಂದ್ರೆ ಡ್ರಿಪ್ ಮಾಡಿದ್ರೆ ಅನುಕೂಲ, ಒಂದ ಬಿಡಕ್ಕಿನ ಡ್ರಿಪ್ ಮಾಡಿದ್ರೆ ಅನುಕೂಲ. ಡ್ರಿಪ್ ಎಲ್ಲದಕ್ಕೂ ಮಾಡ್ಕೊಂಡಿದ್ರ ಅಲ್ವಾ? ಎಲ್ಲಾದ್ರೂ ಐತೆ. ಆದ್ರೂ ಒಂದಾಗ ಯಾಕೆ ಬಿಡ್ತೀರಿ? ಒಂದಾಗ ಅಂತಂದ್ರೆ ಸುತ್ತಿಕ್ಕಿರ್ತೀವಿ ಪೈಪ, ಅವಾಗ ಮತ್ತೆ ಬಿಚ್ಚಿ ಬಿಡಕ್ ಆಗಲ್ಲ ಅನ್ಕೊಂಡು ಒಂದ್ ಸತಿ ಬಂದ ಬಿಡ್ತೀವಿ. ಅಡಕೆ ಏನೇನ್ ಅಂತರಕ್ಕೆ ಹಾಕೊಂಡಿದ್ರಿ? ಅದು 4 ಮರದ ಮಧ್ಯೆ 2 ಮರದ ಮಧ್ಯೆ. ಓಹೋ, 4 ಮರದ ಮಧ್ಯೆ. 2 ಮರದ ಮಧ್ಯಕ್ಕೆ ಆತರ ಸಂಯೋಜನೆ ಮಾಡ್ಕೊಂಡು ಹಾಕೊಂಡಿದ್ರಿ. ಹೌದು ಹೌದು. ಏನು ತೊಂದರೆ ಆಗ್ತಿಲ್ಲ ಅಲ್ವಾ ಈ ಬೆಳೆಯಿಂದ ಆ ಬೆಳೆಗೆ, ಆ ಬೆಳೆಯಿಂದ ಈ ಬೆಳೆಗೆ? ಎರಡಕ್ಕೂ ಏನು ಯಾವ್ದ್ರದ್ದು ಏನ್ ತೊಂದ್ರಿಲ್ಲ. ಮಾಮೂಲಿ ಫಸಲೇ ಆಗುತ್ತೆ ಅಡಕೆ ಗಿಡ. ಅಡಿಕೆ ಬಾರಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬೆಳೀತಾರೆ ಅಂತ ಹೇಳಿ ನಿಮ್ಮ ಊರಲ್ಲಿ ಹೇಳ್ತಾರೆ, ನೀವೇ ನಂಬರ್ 1 ಅಂತ ಹೇಳ್ಬಿಟ್ಟು. ಅಲ್ಲ, ಆಗುತ್ತೆ. ಒಂದ್ ಮರಕ್ಕೆ 3 ಕೆಜಿ ಅಡಿಕೆ ಸಿಗುತ್ತೆ. ಒಂದು ಮರಕ್ಕೆ 3 ಕೆಜಿ? 3 ಕೆಜಿ, 2.5 ಕೆಜಿಯಿಂದ 3 ಕೆಜಿನೇ ಸಿಗುತ್ತೆ. ಓಹೋ, 3 ಕೆಜಿ ಒಣಅಡಿಕೆ? ಒಣಅಡಿಕೆ, ಒಣಅಡಿಕೆ 3 ಕೆಜಿ ಸಿಗುತ್ತೆ. ಹೆಂಗೆ ಈ ತರ ಚೆನ್ನಾಗಿ ಫಸಲು ಬರಬೇಕು ಅಂತ ಅಂದ್ರೆ ಯಾವ ತರ ನೀವು ಮಾಡ್ತಾ ಇದ್ದೀರಾ ತೋಟನ? ಗೊಬ್ಬರ ಹಾಕ್ತಿವಿ, ದನಿ ಗೊಬ್ಬರ. ಇನ್ನು ಅದೇ ಮೇವ ತೊಳೆದ ಒಂದು ಸೀಮ ಗೊಬ್ಬರ ಹಾಕ್ತಿವಿ, ಗೌರ್ಮೆಂಟ್ ಗೊಬ್ಬರ. ಹಂಗಾಗಿ ಬೆಳೆ ಚೆನ್ನಾಗಿ ಬರ್ತದೆ, ಆಗುತ್ತೆ. ತೆಂಗಿನ ಗಿಡ ಮತ್ತೆ ಅಡಿಕೆ ಎರಡು ಬೆಳೆ ಆಗುತ್ತೆ. ಏನೇನ್ ಕೆಲಸ ಮಾಡ್ತೀರ ನೀವು ವರ್ಷ ಪೂರ್ತಿ ತೆಂಗಿಗಾಗ್ಲಿ ಅಡಿಕೆಗಾಗ್ಲಿ? ಎರಡೇ ಸಮಾಡೋದು, ಬೇಸಾಯ. ಟ್ರ್ಯಾಕ್ಟರ್ ಐತೆ, ಟ್ರ್ಯಾಕ್ಟರ್ ಬೇಸಾಯ ಮಾಡ್ಕೊಂತೀವಿ, ನೀರ್ ಬಿಟ್ಕೊಂತೀವಿ, ಮಾಡಿಸ್ಕೊಂತೀವಿ. ಎಷ್ಟು ದಿವಸಕ್ಕೆ ಒಂದ್ಸರಿ ಉಳುಮೆ ಮಾಡ್ತೀರಿ ಸರ್? ಹಂಗೇನಿಲ್ಲ, ಅದು ಬಂದಾಗ ಮಾಡ್ಕೊಂತೀವಿ, ಹುಲ್ಲತ್ತದಾಗ. ಹಿಂಗಾರು ಒಂದ್ 4-5 ಸತಿ ಬೇಸಾಯ ಮಾಡ್ಲೇಬೇಕು ಸರ್, ಹಿಂಗಾರು ಮುಂಗಾರು. ಮಧ್ಯದಲ್ಲಿ 1-2 ಸತಿ ಮಾಡ್ತೀವಿ. ಹೆಚ್ಚಾಗಿ ಉಳುಮೆ ಮಾಡಬಾರ್ದು ಅಂತಾರೆ ಸರ್? ಬೇಸಾಯ ಮಾಡ್ಲೇಬೇಕು ಸರ್, ನನ್ಗೆ ತಿಳಿದ ಮಟ್ಟಿಗೆ. ಬೇಸಾಯ ಮಾಡಿದ್ರೆ ಒಳ್ಳೇದು ಅಂತ? ಬೇಸಾಯ ಮಾಡ್ಲಿಲ್ಲ, ನೀರ್ ಬೇಕೇ ಬೇಕು, ಬೇಸಾಯ ಮಾಡ್ಲೇಬೇಕು. ಅಂದ್ರೆ ಉಳುಮೆ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು ಅಂತಾರೆ ಸರ್? ಅದ್ ನನಗ್ ಗೊತ್ತಿಲ್ಲ, ನಾನು ತಿಳಿದ ಮಟ್ಟಿಗೆ ಬೇಸಾಯ ಮಾಡ್ಲೇಬೇಕು. ಮಾಡ್ಲೇಬೇಕು ಸರ್. ಯಾಕೆ ಬೇಸಾಯ ಮಾಡಿದ್ರಿಂದ ಏನ್ ಅನುಕೂಲ ಅಂತೀರಿ ಸರ್? 1 ವರ್ಷ ನಮ್ಮವೆಲ್ಲ ಬೋರ್ ನಿಂತೋಯ್ದು. ಬೋರ್ ನಿಂತೋದಾಗ ಎಲ್ಲಾ ಬೇಸಾಯ ಮಾಡಿದ್ದು, ಒಂದು ಮಡಿ ಬೇಸಾಯ ಮಾಡಿಲ್ಲ. ಅಡಿಕೆ ಗಿಡ ಪೂರ್ತಿ ಒಣಗೋದು. ಬೇಸಾಯ ಮಾಡದಿದ್ದವು, ಬೇಸಾಯ ಮಾಡಿ ನಾವು ಉಳ್ಕೊಂಡಿದ್ದು. ಯಾಕೆ ಒಣಗೋಯ್ತು ಅದು? ನೀರಿಲ್ದಲೆ ಹೋಯ್ತು. ಈ ಉಳುಮೆ ಮಾಡಿದ್ದು ಸ್ವಲ್ಪ ನೀರ್ ಹಿಡಿದಿಟ್ಕೊಳ್ಳ ಅಂತ ಶಕ್ತಿ ಇರುತ್ತೆ ಅಲ್ವಾ? ಹಂಗಾಗಿ ಅದು ಹೋಯ್ತು ಅಂತೀರಿ? ಹೌದು. ಹಂಗಾಗಿ ಈಗಲೂ ಅಷ್ಟೇ, ಏನ್ ಬೇಸಾಯ ಮಾಡಿರ್ತೀವಿ ಆ ಗಿಡ ಎಡ್ರದಂಗೆ ಗಿಡ ಚೆನ್ನಾಗಿರುತ್ತೆ. ಬೇಸಾಯ ಮಾಡ್ಲಿಲ್ವಾ, ಮೊಟ್ಟೆ ಕಿತ್ಕೊಂಡ್ ಬಿಡೋದು, ಬೇಗ ಗರಿಳೆ ಬಿಡೋದು ಎಲ್ಲ ಆಗುತ್ತೆ. ಬೇಸಾಯ ಮಾಡ್ಲೇಬೇಕು. ಬೇಸಾಯ ಮಾಡ್ಲೇಬೇಕು, ಮಾಡ್ತೀರಿ? ಮಾಡ್ತೀವಿ. ಈಗ ಗೊಬ್ಬರ ಹಾಕ್ತೀನಿ ಅಂತ ಅಂದ್ರಲ್ಲ, ವರ್ಷದಲ್ಲಿ ಯಾವ ಟೈಮಲ್ಲಿ ಗೊಬ್ಬರ ಹಾಕ್ತೀರಿ ಸರ್? ನಮ್ದು ಮನೆ ಗೊಬ್ಬರ ಹಾಕ್ತಾ ಇರ್ತೀವಿ ಸರ್. ಯಾವ ಟೈಮಲ್ಲಿ ಹಾಕ್ತೀರಿ? ಎಲ್ಲವಾಗ್ಲೂ ಹಾಕ್ತಾ ಇರ್ತೀವಿ ಸರ್. ಯಾವಾಗ ಗೊಬ್ಬರ ಸಿಗುತ್ತೋ ಅವಾಗ ಹಾಕ್ತಾನೆ ಇರ್ತೀರಿ? ಹಾಕ್ತಾ ಇರ್ತೀವಿ. ದನ ಕರುಗಳು ಸಾಕೊಂಡಿದ್ದೀರಾ? ಹೌದು, ಎರಡವೇ, ಮನೆ ಕರವಿಗೆ ಅನ್ಕೊಂಡು. ಅದರಲ್ಲೇ ಗೊಬ್ಬರನು ಆಗುತ್ತೆ? ಅದರಲ್ಲೇ ಗೊಬ್ಬರ ಆಗುತ್ತೆ. ಗೊಬ್ಬರ ಆಗುತ್ತೆ, ಗೊಬ್ಬರ ಮಾಡ್ಕೊಂಡು ಅದರಲ್ಲೇ ಹಾಕ್ತೀವಿ. ಸ್ವಲ್ಪ ತಾಂತೀವಿ, ತಾಂಡು ಹಾಕ್ತೀವಿ. ಈಗ ಪೂರ್ತಿ 9 ಎಕರೆನಲ್ಲೂ ಅಡಿಕೆ ಇದೆಯಾ? 9 ಎಕರೆಲ್ಲೂ ಇದೆ ಸರ್. 9 ಎಕರೆನಲ್ಲೂ ಅಡಿಕೆ ಇದೆ, 9 ಎಕರೆನಲ್ಲೂ ತೆಂಗಿದೆ. ಎರಡು ಇದೆ. ಅದ್ರ ಜೊತೆಗೆ ಬೇರೆ ಏನು ಬೆಳ್ಕೊಳ್ಳೋದಿಲ್ವ ಮನೆಗೆ ಬೇಕಾದಂತ? ಬಾಳೆ ಬೆಳಿವ ಅದ್ರ ಮಧ್ಯದಲ್ಲಿ, ಈಗ ಏನು ಬೆಳೆಯಲ್ಲ ಸರ್. ಯಾಕೆಂದ್ರೆ ನಾವ್ ಒಬ್ಬರೇ ಆಳ್ಗಳು ಸಿಕ್ಕಲ್ಲ, ಅದರಿಂದ ಏನು ಮಾಡಕ್ ಹೋಗಲ್ಲ, ಬರೀ ಎರಡನೇ ಮಾಡೋದು. ಎರಡನ್ನೇ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ರಿ? ಹೌದು. ಬೇರೆದೇನು ಕಷ್ಟ ಅಂತಾನ ಬೆಳೆ ಮಾಡ್ಲಿಕ್ಕೆ? ಆಳ್ಗಳು ಸಿಕ್ಕಲ್ವಲ್ಲ ಸರ್, ಆಳ್ಗಳು ಸಿಕ್ಕಲ್ಲ, ನಾವು ಒಬ್ಬಂಟಿಗ್ರು ಮಾಡಕ್ ಆಗಲ್ಲ. ತೆಂಗಿನ ಗಿಡ ಅಡಿಕೆ ಗಿಡ ಎರಡು ಮಾಡಿದ್ರೆ ನಮ್ಗೇನು ತೊಂದ್ರಿಲ್ಲ, ಮಾಡ್ಕೊಂತೀವಿ. ತೆಂಗು ಅಡಿಕೆ ಎರಡಿದ್ರೆ ಸಾಕು ಅಂತೀರಿ? ಆಗುತ್ತೆ. ಈಗ ಒಬ್ರು ಒಬ್ಬಂಟಿಗರ ಆಗಿದ್ಕೊಂಡು ಅದಷ್ಟೇ ಮಾಡ್ಕೊಂಡು ಹೋಗ್ಬೋದು? ಅಷ್ಟೇ ಮಾಡ್ಬೋದು, ಹಿಂಸೆ ಆಗಲ್ಲ, ಮಾಡ್ಬೋದು ಸರ್. ಸಾಮಾನ್ಯವಾಗಿ ಏನು ಕೆಲ್ಸಕ್ಕೆ ಬೇಕಾಗ್ತಾರೆ ಜನ? ಎಷ್ಟು ದಿವಸ ಒಂದ್ಸರಿ ಬೇಕಾಗ್ತಾರೆ? ಕಾಯಿ ಕೆಡದಾಗ ಕಂಪಲ್ಸರಿ ಬೇಕು. ಕಾಯಿ ಕೆಡಬೇಕೆ ಇಲ್ಲ, ಕಾಯಿ ಕೆಡಬೇಕೆ ಒತ್ತಾಕಕ್ಕೆ ಅಟ್ಟಕ್ಕೆ ಸೆಕೆ ಬೇಕು, ಕೊಪ್ಪರಿ ಸುಲಿಬೇಕಾರ ಬೇಕು, ಬಡಿಬೇಕಾರ ಬೇಕು, ಅಡಿಕೆ ಕೀಳ್ಬೇಕಾರೆ ಒತ್ತಾಕ್ಬೇಕಾರ ಬೇಕು, ಇನ್ ಮಧ್ಯದಲ್ಲಿ ಹಾಕ್ಬೇಕಲ್ಲ ಅವಾಗ ಮಾತ್ರ ಕರ್ಕತ್ತರಿ. ಉಳಿದಂತೆ ನೀರು ಬಿಡಂತದ್ದು ಗೊಬ್ಬರಕ್ಕೆ ಇಲ್ಲ, ಇನ್ ಯಾತ್ಕು ಇಲ್ಲ. ಗೊಬ್ಬರ ಹಾಕ ಟೈಮಲ್ಲಿ ಕರ್ಕೊಣನ, ಇನ್ಯಾತ್ಕು ಬೇಕಿಲ್ಲ. ಬೇಸಾಯ ನಾವೇ ಸ್ವಂತ ಟ್ಯಾಕ್ಟರ್ ಐತೆ, ಸ್ವಂತ ಬೇಸಾಯ ಮಾಡ್ಕೊಂತೀವಿ. ನೀವೇ ಉಳುಮೆ ಮಾಡ್ಬಿಡ್ತೀರಿ? ನೀರು ಎಲ್ಲ ಡ್ರಿಪ್ ಐತೆ, ಒಂದ ಬೇಕು ಒಂದ ಬಿಟ್ಕಂತೀವಿ, ಡ್ರಿಪ್ ಐತೆ ಮಾಡ್ಕೊಂಡ್ ಬಿಟ್ಕಂತೀವಿ. ಏನ್ ತೊಂದ್ರೆ ಏನಿಲ್ಲ, ಚೆನ್ನಾಗಿದೀವಿ ಇದ್ರಲ್ಲಿ. ತೆಂಗಿಂದು ಇಳುವರಿ ಚೆನ್ನಾಗಿದೆಯಾ? ಹೌದು, ಚೆನ್ನಾಗೈತೆ. ಮೊದ್ಲು ಒಂದ 70-80 ಆಗದು, ಈಗ ಒಂದ್ 50,000 ಆಗ್ತವೆ ಸರ್. ಕಡಿಮೆ ಆಯ್ತು? ಕಮ್ಮಿ ಆಯ್ತು. ಇದು ಮಳೆ ಪ್ರಾಬ್ಲಮ್, ಮಳೆ ಸಿಕ್ಕಾಬಟ್ಟೆ ಆಗಿ ಹಳ್ಳೆಲ್ಲ ಉದುರೋಗಿ ಇದಾಗಿ ಒಂದ್ 50 ಆಗ್ತಾ ಇತ್ತು. ಈ ಮಳೆ ಜಾಸ್ತಿ ಆದ್ರೆ ಒಳ್ಳೇದಲ್ವ ತೆಂಗಿಗೆ? ಸಿಕ್ಕಾಬಟ್ಟೆ ಜಾಸ್ತಿ ಆಗೋಯ್ತು ಸರ್, ಹಳ್ಳು ನಿಲ್ಲಲ್ಲ, ಉದುರೋಗ್ಬಿಡುತ್ತೆ. ಶೀತ ಜಾಸ್ತಿ ಆಗುತ್ತೆ, ಹಂಗಾಗಿ ನಿಲ್ಲಲ್ಲ. ಹಂಗಾಗಿ ಹಳ್ಳು ನಿಲ್ತಾ ಇಲ್ಲ, ಹಳ್ಳು ನಿಲ್ಲಲ್ಲ. ಒಂಬಳೆ ಬಿಗ್ಗ ಹೊಡೆಯಲ್ಲ ಶೀತಕ್ಕೆ, ನೆಲ ಹಾರಿ ಇದಾಗಬೇಕು. ನೆಲ ಸ್ವಲ್ಪ ಹಾರ್ಬೇಕು. ಅಲ್ಲ, ನೆಲ ಹಾರ್ಬೇಕು. ಈಗ ಎಷ್ಟು ಕಾಯಿ ಬಿಡ್ತವೆ? ಈಗ ಒಂದ್ 50,000 ಆಗ್ತವೆ. 50,000 ಪ್ರತಿ ವರ್ಷನೂ ಬಿಡ್ತವೆ? 50 ಆಗ್ತವೆ, ಒಂದ್ 10,000 ಹಿಂದೆ ಮುಂದೆ ಆಗ್ತವೆ. ಏನ್ ಕಾಯಿ ಮಾರಾಟ ಮಾಡ್ತೀರಾ ಕೊಬ್ಬರಿ ಮಾಡ್ತೀರಾ? ಕೊಬ್ಬರಿನೇ ಮಾಡ್ತೀವಿ ಸರ್. ಕೊಬ್ಬರಿನೇ ಮಾಡ್ತೀರಾ? ಕೊಬ್ಬರಿನೇ ಮಾಡ್ತೀವಿ. ಯಾಕೆ ಕಾಯಿ ಯಾಕೆ ಮಾರಾಟ ಮಾಡಲ್ಲ? ಇಲ್ಲ ಸರ್, ಕಾಯಿ ಮಾರಿಲ್ಲ ಅಂದ್ರೆ ಕೊಬ್ಬರಿಗೆ ಯಾಕೆ ರೂಢಿರೋದ್ರಿಂದ ಕೊಬ್ಬರಿನೇ ಮಾಡ್ತೀವಿ ನಾವು. ಕೊಬ್ಬರಿನೇ ಮಾಡ್ತೀರಾ? ಕೊಬ್ಬರಿನೇ ಮಾಡ್ತೀವಿ. ಅದು ಲಾಭನ ಇದು ಲಾಭನ ಸರ್? ಈ ಕೆಲವ್ರಿಗೆ ಕಾಯಿನೇ ಮಾಡೋದ್ರಿಂದ ಅವ್ರಿಗೆ ಈಗ ತೊಂದ್ರೆ ಇರ್ತಲ್ಲ, ಅವ್ರು ಕಾಯಿನೇ ಮಾರ್ಕೊಂಡು ಜೀವನ ಮಾಡ್ತಾರೆ. ಬೇಗ ದುಡ್ಡು ಸಿಗುತ್ತೆ. ಹೌದು ಹೌದು. ಎಳ್ನೀರ್ ಮಾರ್ತಾರೆ, ಮಾರೋರು ಕಾಯಿನೇ ಮಾರ್ತಾರೆ. ಯಾವ ಎರಡನ್ನೂ ಮಾರಿಲ್ಲ, ನಾವು ಕೊಬ್ಬರಿನೇ ಹಾಕ್ತೀವಿ ಅದು ಏನಾರ ಇದ್ರಲ್ಲಿ. ಒಳ್ಳೆ ಕೊಬ್ಬರಿ ಬರ್ಬೇಕು ಅಂತ ಅಂದ್ರೆ ಹೆಂಗ್ ಹಾಕ್ಬೇಕು? ಅಟ್ಟ ಫೈನ್ ಸರ್. ಈಗೆಲ್ಲ ಸ್ವಲ್ಪ ಗೋಡನ್ನು ಶೆಡ್ ಈ ತರ ಮಾಡ್ಕೊತಾರೆ, ಶೀತ ಆಗುತ್ತೆ, ಲೇಟ್ ಆಗುತ್ತೆ ಕೊಬ್ಬರಿ ಬರೋದು. ಅಟ್ಟ ಒಳ್ಳೇದು ಅಂತೀರಿ? ಅಟ್ಟ ಒಳ್ಳೇದು. ಅಂದ್ರೆ ಮೇಲ್ಗಡೆ ಹಂಚಿರ್ಬೇಕು? ಹಂಚಿರ್ಬೇಕು. ಹಂಚು ಸೀಟ್ ಯಾವ್ದಾರು ಇರ್ಬೇಕು. ಮೇಲ್ಗಡೆ ಅಂದ್ರೆ ಒಂದ 4 ಅಡಿಯಿಂದ 6 ಅಡಿ 7 ಅಡಿ ಅಷ್ಟೇ ನಾವು ತುಂಬಬೇಕಾಗದು ಎತ್ತರ. ನೆಲಟ್ಟ ಅಂದ್ರೆ 10 ಅಡಿ 12 ಅಡಿ ಎತ್ತರ ತಕ್ಕಲ್ಲೂ ತುಂಬಿಡ್ತೀವಿ ನೆಲಟ್ಟದಿಂದ. ಹಂಗಾಗಿ ಕೆಳಗಡೆ ನೆಲಟ್ಟದಲ್ಲಿ ಬರಲ್ಲ ಕೊಪ್ಪ, ಸ್ವಲ್ಪ ಲೇಟ್ ಆಗುತ್ತೆ. ಅಟ್ಟದಲ್ಲೇ ಚೆನ್ನಾಗಿ ಬರ್ತವೆ? ಚೆನ್ನಾಗ್ ಬರುತ್ತೆ, ಫೈನ್ ಬರುತ್ತೆ. ಹೆಂಗೆ ಎಷ್ಟು ಬ್ಯಾಚ್ ಮಾಡ್ತೀರ ಸರ್? ಒಂದ್ 4-5 ಬ್ಯಾಚ್ ಆಗುತ್ತೆ ಸರ್. ಒಂದ್ 2 ತಿಂಗಳಿಗೆ ಒಂದ್ಸರಿ ಕೆಡಿಸ್ತೀರಾ? ಎರಡ್ ತಿಂಗಳು ಕೆಡ್ತೀವಿ. ಲೇಬರ್ ಸಿಕ್ಕಲ್ಲ ಸರ್ ಕೆಡ್ಬೇಕು, ಅದು ಒಂದೇ ಹಿಂಸೆ. ಈಗ ಲೇಬರ್ ಕೈಲೆ ಕೆಡಿಸ್ಬೇಕು? ಲೇಬರ್ ಕೈಲೆ, ಮೊದ್ಲು ನಾವೇ ಕೆಡಿಯುವ, ಈಗ ನಮ್ ಕೈಲಿ ಕೆಡ್ಬೇಕಲ್ಲ. ಲೇಬರ್ ಕೈಲೆ ಎಲ್ಲ ಮರ ಎತ್ತರ ಅದು ನಿಮ್ಗು ವಯಸ್ಸಾಯ್ತು, ಈ ಕೆಡ್ಬೇಕಲ್ಲ ಸರ್, ಮೊದ್ಲು ಕೆಡಿವಿ. ಈಗ ಕಾಯಿ ಕೆಡ ಕೊಡ್ತಾರಲ್ಲ, ಹೆಂಗೆ ದುಡ್ಡು ತಗೋತಾರ ಅವ್ರು? ಒಂದ್ ಮರಕ್ಕೆ 20 ರೂಪಾಯಿ ತಾಂತಾರೆ. ಒಂದ್ ಮರಕ್ಕೆ ಕಾಯಿ ಎಷ್ಟಾರ ಬೆಳ್ಳಿ? ಎಷ್ಟಾರ ಬೆಳ್ಳಿ 20 ರೂಪಾಯಿ ಕಂಪಲ್ಸರಿ ಮಾಡಾರೆ. 20 ರೂಪಾಯಿ ಕೊಡ್ಬೇಕು? 20 ರೂಪಾಯಿ ಕೊಡ್ಬೇಕು. ಎಲ್ಲ ಪೂರ್ತಿ ಒಂದೇ ಸರಿ ಅಡ್ಡಾಡಿಸ್ತೀರಾ ಅಥವಾ ಹೆಂಗೆ? ಅದಕ್ಕೆ ಕೆಡಕ್ ಬಂದ್ರೆ ಪೂರ್ತಿ ಎಲ್ಲ ಕೇಳ್ತೀವಿ. ಒಂದ್ 3 ದಿವಸಕ್ಕೆ ಕೆಡಕ್ತಾರೆ. 9 ಎಕರೆಯಿಂದ ಎಷ್ಟು ಗಿಡ ಇದಾವೆ? ಒಂದ 500 ಗಿಡ ಐತೆ. 500 ಗಿಡ ಇದಾವೆ. 500 ಗಿಡ ಒಂದೇ ದಿವಸ? 2 ದಿವಸದಿಂದ 3 ದಿವಸಕ್ಕೆ ಕೆಡುತ್ತಾರೆ. ಕೆಡುತ್ತಾರೆ, ಅದಷ್ಟು ಒಂದೇ ಸರಿ ಕೆಡಿಸ್ಬಿಡ್ತೀರಿ? ಒಂದೇ ಸತಿ ಕೆಡಿಸ್ತೀವಿ. ಒಂದೊಂದ್ಸರಿ ಎಷ್ಟು ಕಾಯಿ ಬೀಳ್ತವೆ ಸರ್? 8,000, 10,000, 12,000 ಹಿಂಗ್ ಬೀಳುತ್ತೆ ಒಂದೊಂದ್ ಸಾರಿಗೆ. ಕೊನೆ ಬೀಡು 5,000 ಬೀಳುತ್ತೆ. ತೆಂಗಾಯಿಲಿ 15,000 ಬೀಳುತ್ತೆ ಒಂದ್ ಬೀಡಿಗೆ. ಈ ತೆಂಗು ಸ್ವಲ್ಪ ವಯಸ್ಸಾದಂಗೆ ಇಳುವರಿ ಕಡಿಮೆ ಆಗುತ್ತೆ ಅಂತಾರೆ, ನಿಜನಾ ಸರ್? ಮರ ರೋಗ ಬರ್ದೇ ಹೋದ್ರೆ ಏನಿಲ್ಲ ಸರ್, ಫಸ್ಟ್ ಆಗುತ್ತೆ. ರೋಗ ಬರಬಾರ್ದು, ರಸವಾಡಿಬಾರ್ದು, ಬರ್ದೇ ಹೋದ್ರೆ ಫಸ್ಟ್ ಆಗುತ್ತೆ. ಚೆನ್ನಾಗಿ ಫಸ್ಟ್ ಆಗುತ್ತೆ. ಅಡಿಕೆಗೆ ಬೇರೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತೀನಿ ಅಂತ ಹೇಳಿದ್ರಿ, ಯಾವ ಟೈಮಲ್ಲಿ ಹಾಕ್ತೀರಾ ಮತ್ತೆ ಎಷ್ಟು ಹಾಕ್ತೀರಾ? ನನಗೆ ಮೇ ತೊಳ್ಳೆ ಟೈಮಲ್ಲಿ ಒಂದಿಷ್ಟು ಸೀಮೆ ಗೊಬ್ಬರ ಹಾಕ್ತೀವಿ, ಕುರಿ ಗೊಬ್ಬರ ಹಾಕ್ತೀವಿ ಸರ್, ದನಿನ ಗೊಬ್ಬರ. ಎಷ್ಟೆಷ್ಟು ಹಾಕ್ತೀರಾ ಒಂದ್ ಗಿಡಕ್ಕೆ? ಸೀಮೆ ಗೊಬ್ಬರ ಆದ್ರೆ ಒಂದ್ 1/2 kg ಕೊಡ್ತೀವಿ ಸರ್. ಏನ್ ಸುತ್ತ ಉದುರಿಸ್ತೀರಾ? ಇಲ್ಲ ಇಲ್ಲ, ಎರಡ್ ಕಡೆಗೆ ಹಾಕ್ತೀವಿ, ಇಲ್ಲ ಅಂದ್ರೆ ತೊಳಿತೀವಿ ದನಿಗೆ ಮೇ ತೊಳಿಬೇಕಾರೆ. ಆ ಟೈಮಲ್ಲಿ ಹಾಕ್ಬಿಡ್ತೀರಿ? ಹಾಕ್ತಿವಿ. ಕೆಲವ್ರು ಹಾಕ್ಬಾರ್ದು ಅಂತ ರಾಸಾಯನಿಕ ಗೊಬ್ಬರ ಹಾಕ್ಬಾರ್ದು ಅಡಕೆಗೆ ಅಂತ ಹಾಕ್ತಾ ಇದೀವಿ ಸರ್, ಮೊದ್ಲಿಂದ ರೂಢಿ ಮಾಡಿದೀವಿ, ಹಾಕ್ತಾ ಇದೀವಿ. ವರ್ಷಕ್ಕೊಂದ್ಸರಿ ಹಾಕ್ಬಿಡ್ತೀರಿ? ವರ್ಷಕ್ಕೊಂದ್ಸತಿ ಹಾಕ್ತಿವಿ. ಅದರಿಂದ ಇಳುವರಿ ಚೆನ್ನಾಗಿದೆ ಅಂತೀರಾ? ಸೀಮೆ ಗೊಬ್ಬರ ಕೊಡೋದ್ರಿಂದಲೂ ಬೆಳೆ ಆಗುತ್ತೆ. ಆಗುತ್ತೆ, ಆಗುತ್ತೆ. ಯಾಕೆಂತಂದ್ರೆ ಬೇರೆ ಬೇರೆ ತರದ ಪೋಷಕಾಂಶಗಳು ಬೇಕು. ಎಲ್ಲಾ ಪೋಷಕಾಂಶನು ಕೂಡ ಬರೀ ನಾವು ಕೊಟ್ಟಿಗೆ ಗೊಬ್ಬರದಲ್ಲೇ ಕೊಡಕ್ ಆಗೋದಿಲ್ಲ, ಕೊಟ್ಟರು ಅದಕ್ಕೆ ಬೇಕಾದಷ್ಟು ಸಿಗೋದಿಲ್ಲ. ಹಂಗಾಗಿ ರಾಸಾಯನಿಕ ಗೊಬ್ಬರನು ಹಾಕ್ತೀರಾ? ಹೌದು ಹೌದು. ಈಗ 30 ವರ್ಷದಿಂದಲೂ ಹಾಕೊಂಡೇ ಬಂದಿದ್ರಿ? ಹೌದು, 30 ವರ್ಷದಿಂದಲೂ ಹಾಕಿದ್ವಿ ಸರ್. ನಾವು ಅಡಿಕೆ 12-13 ವರ್ಷದಿಂದ ಸ್ವಂತವಾಗಿ ಮಾಡ್ತಾ ಇದ್ವಿ. ಇತ್ತೀಚೆಗೆ. ಯಾಕೆ ಮಾಡ್ಬೇಕು ಅನಿಸ್ತು ನಿಮ್ಗೆ? ಅದು ಚೈನಿ ಕೊಡಿವ ಸರ್, ಅರ್ಧ ಕರ್ದ ಹೋಗುತ್ತೆ. ಚೈನಿ ಕೊಟ್ರೆ ನಾವು ಸ್ವಂತ ಮಾಡಿದ್ರೆ ಉಳಿಯುತ್ತೆ. ಹೌದು, ಉಳಿಯುತ್ತೆ. ಈಗ ತುಂಬಾ ಜನ ಕೃಷಿಕರು ಚೇಣಿನೇ ಕೊಡಕ್ ಇಷ್ಟಪಡ್ತಾರೆ ಸರ್, ಮಲ್ಲಿ ಮಾಡಲಿಲ್ಲ ಅಂತಂದ್ಮೇಲೆ ಕೊಡ್ಲೇಬೇಕು ಸರ್. ಈಗ ನೀವು ಹೆಂಗ್ ಧೈರ್ಯ ಮಾಡಿದ್ರಿ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು? ಸರ್ ಮೊದ್ಲು ಒಂದ 70,000 ಅಷ್ಟೇ ಎಷ್ಟು ಕೊಟ್ಟಿದ್ದು ಅಲ್ಲಲ್ಲ ಪೂರ್ತಿ ಟೋಟಲ್. ಆಮೇಲೆ ನಾವು ಟ್ರ್ಯಾಕ್ಟರ್ ಅಂತ ಮಾಡ್ಕೊಂಡ್ ಮೇಲೆ ಸ್ವಂತವಾಗಿ ಮಾಡಕ್ ಇಟ್ಕೊಂಡ್ಮೇಲೆ 3,00,000 ಸಿಕ್ತು ಅದೇ ವರ್ಷ. 70,000 ಕೊಡ್ತಾ 3,00,000 3,00,000 ಸಿಕ್ತು ನಾವು ಸ್ವಂತವಾಗಿ ಮಾಡಿದ್ರಿಂದ. ಆಮೇಲೆ ಅಲ್ಲಿಂದ ಮುಂದಕ್ಕೆ ನಾವು ಕೊಡಕ್ಕಲ್ಲ, ನಾವು ಸ್ವಂತವಾಗಿ ಮಾಡ್ಕೊಂಡ್ಬಂದು. ಈಗ ಸ್ವಂತವಾಗಿ ಮಾಡ್ಬೇಕು ಅಂದ್ರೆ ಭಾರಿ ಕೆಲ್ಸಗಳು ಇರ್ತಾವಲ್ವಾ ಸರ್? ಮಾಡ್ಬೋದ ಸರ್, ಹೆಂಗೇನ್ರಿ ನಾವು ಮಂತ್ರಿ ಇರ್ತೀವಲ್ಲ, ನಾವು ಮಾಡ್ಬೋದು. ನೀವೇ ಮಾಡ್ಬೋದು? ಮಾಡ್ಬೋದು. ಲೇಬರ್ ಕರ್ಕೊಂಡು, ಲೇಬರ್ ಇಲ್ಲಾಂದ್ರೆ ಮಲ್ಲಿ ಇರ್ತೀವಿ ನಾವು, ಜಮೀನಲ್ಲೇ ಇದೀವಿ, ಹಂಗಾಗಿ ಮಾಡ್ಬೋದು ಸರ್. ಈಗ ಮೊದಲು ಕೆಡಿಸ್ಬೇಕಾಗುತ್ತದ ಅಲ್ವಾ, ಅಡಿಕೆ ಕೇಳೋರು ಬೇಕು. ಈಗ ತೆಂಗಿನಕಾಯಿ ಕೆಡಿಸೋದು ಕಷ್ಟ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಮಾಡಿಸ್ತಿದ್ದೀನಿ ಅಂತೇಳಿ ಹೇಳಿದ್ರಿ. ಅಡಿಕೆ ಹೆಂಗ್ ಕೆಡಿಸ್ತೀರಿ? ಅಡಿಕೆ ಲೇಬರ್ ಕರ್ಕೊಂಡು ಕೇಳ್ತೀವಿ, ಅವ್ನು ಬರ್ಲಿಲ್ಲ ಅಂದ್ರೆ ನಾವೇ ಕೇಳ್ಬೋದು. ಅಡಿಕೆ ಕೇಳಕ್ಕೆ ತಂದಿಲ್ಲ. ಅಡಿಕೆ ಕೀಳಿಸಿದ ನಂತರ ಏನ್ ಮಾಡ್ತೀರಿ? ಅಡಿಕೆ ಕೀಳಿಸಿ ನಾವು ಕೈಲೇ ಸುಳಿಸ್ತೀವಿ, ಕರ್ಕೊಂಬಂದು ಎಲ್ಲ ಬಾಚ ಹಾಕಿಸಿ ಬಡ್ದು ಕರ್ಕೊಂಬಂದು ಲೇಬರ್ ಕೈಲಿ ಕೈಲೇ ಸುಳಿಸ್ತೀವಿ ಅಡಿಕೆ. ಈಗೆಲ್ಲ ಮಿಷನ್ ಬಂದಿದಾವಲ್ವಾ? ಮಿಷನ್ಗಿನ್ನ ಕ್ಲೀನ್ ಆಗಿ ಬರುತ್ತೆ ಸರ್ ಕೈಲಿ. ಸುಲಿಯರ್ ಸಿಕ್ಲಿಲ್ಲ ಅಂತಂದ್ಮೇಲೆ ಮಿಷನ್ಗೆ ಹಾಕ್ಸ್ಲೇಬೇಕು. ಕೆಡವಿದ್ಮೇಲೆ ಎಷ್ಟು ದಿವಸ ಇಡ್ತೀರ? ಅದ ಕೆಡದ್ಮೇಲೆ 2-3 ದಿವಸ. 2-3 ದಿವಸ ಅಷ್ಟು ದಿವಸ ಇಡ್ಲೇಬೇಕ? ಏನಿಲ್ಲ ಸರ್, ಕಿತ್ತಿದ್ದ ದಿವಸದೇ ಸುಲಿಸ್ಬೋದು. ನೀವು ಜನ ನೋಡ್ಕೊಂಡು ಬಂದಂಗೆ ಸುಲ್ತಕ್ ಶುರು ಮಾಡಿಸ್ತೀರಿ? ಹೌದು. ಸುಲಿಸಿದ್ಮೇಲೆ ಏನ್ ಕೆಲಸ ಇರುತ್ತೆ? ಆಮೇಲೆ ಬೇಯಿಸಿ ಒಣಕೋದು. 8-10 ದಿವಸ ಒಣಗಿಸ್ಬೇಕು. ಚೆನ್ನಾಗಿ ಬಿಸಿಲಿದ್ರೆ. ಈ ಬೇಯಿಸೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಈಗ ಸುಲಿಸಿದ್ಮೇಲೆ ಹೆಂಗ್ ಬೇಯಿಸ್ತೀರಾ, ಅದು ಯಾವ ತರ ಬೇಯಿಸ್ಬೇಕು ಅದ್ರ ಬಗ್ಗೆ ವಿವರವಾಗಿ ಹೇಳಿ ಸರ್. ಏನು ಸುಲ್ದಾದ್ಮೇಲೆ ಅದ್ರ ಅಡಿಕೆ ಹಾಲು ಅಂತ ಬರುತ್ತೆ, ಅದೇ ಬಿಡುತ್ತೆ ಕರೆ. ಮಣ್ಣಂಗ್ ಬೇಯಿಸ್ರೆ ಸಾಕು ಸರ್, ಮಣ್ಣಂಗ್ ಬೇಯಿಸಿ ತೆಗಿಯೋದು, ತೆಗೆದು ಒಣಾಕೋದು. ಸುಮಾರು ಕೆಲಸ ಹಿಡಿಯುತ್ತೆ ಅದಕ್ಕೆ ಸರ್? ಏನು ಅದೊಂದು ದೊಡ್ಡ ಕೆಲಸ ಮಾಡ್ಬೋದು ಸರ್. ಹದವಾಗಿ ಒಣಗ್ಸೋದು ಹೆಂಗೆ, ಎಷ್ಟು ದಿವಸ ಒಣಗಿಸ್ಬೇಕು ಸರ್? 8-10 ದಿವಸ ತಕ್ಕ ಒಣಬೇಕು. ಚೆನ್ನಾಗಿ ಬಿಸಿಲಾದ್ರೆ 10 ದಿವಸ ಒಣಬೇಕು. 10 ದಿವಸ ಒಣಗಿದ್ರೆ ಅದು ಹುಳ ಆಡಲ್ಲ. ಇಲ್ಲಾಂದ್ರೆ ಹುಳ ಆಡ್ಬಿಡುತ್ತೆ? ಆಡುತ್ತೆ. ಚೆನ್ನಾಗಿ ಒಣಗಿದೆ ಇದು ಅಂತ ಗುತ್ ಮಾಡ್ಕೊಳ್ಳೋದು ಹೆಂಗೆ ಸರ್? ಅದು ಶಬ್ದ ಬರುತ್ತೆ ಗೊತ್ತಾಗುತ್ತೆ. ಕಟ್ ಮಾಡಿದ್ರೆ ಚೂರಾಗಬೇಕು, ಅಡಿಕೆ ಚಚ್ಚಿದ್ರೆ ಚೂರಾಗಬೇಕು, ಆ ರೀತಿ ಒಣಗ್ಬೇಕು. ಆ ತರ ಒಣಗಿಸ್ಬಿಟ್ಟು ಅದನ್ನ ಇಟ್ಕೋತೀರಿ? ಹೌದು ಹೌದು ಹೌದು. ಎಷ್ಟು ಜನ ಬೇಕಾಗ್ತಾರೆ ನಿಮ್ಗೆ ಇದೆಲ್ಲ ಸುಲಿಯಕ್ಕೆ ಬೇಯಿಸಕ್ಕೆ ಎಲ್ಲ? ಸರ್ ನಮ್ಗೆ ಕೀಳ ದಿವಸ ಮಾತ್ರ ಬೇಕು ಆಳುಗಳು. ಕೀಳನಬ್ಬ ಒಂದು 6 ಜನ ಸಪರೇಟ್ ಆಳ್ಬೇಕು ಸರ್, ಆಯ್ಸಕ್ಕೆ ಹರ್ಕಕ್ಕೆ ಮತ್ತೆ ಕಿತ್ತು ಗುಡ್ಡೆ ಹಾಕ್ಬೇಕ್ರಿ. ಆಮೇಲೆ ಏನು ಕರ್ಕೊಂಬಂದು ಸುಲಿಸ್ಬೋದು. ಕರ್ಕೊಂಬಂದು ಸುಲಿಸ್ಬಿಡೋದು. ಎಷ್ಟು ಜನ ಬರ್ತಾರೆ ಸುಲಿಯಕ್ಕೆ ಸರ್? ಒಂದು 6-7 ಜನ ಬರ್ತಾರೆ. 6-7 ಜನ ಒಂದು 2-3 ದಿವಸ ಸುಲಿತಾರೆ. ಈಗ ಸುಲಿಸಿದ್ದನ್ನ ಅವತ್ತ ಬೇಯಿಸ್ಬೇಕು ಹೆಂಗೆ? ಅವತ್ತಲೇ ಬೇಯಿಸ್ಬೋದು, ಇಲ್ಲ ಮಾರನೇ ದಿವಸ ಬೇಕಾದ್ರೆ ಬೇಯಿಸ್ಬೋದು. ಜಾಸ್ತಿ ದಿವಸ ಬಿಡಬಾರ್ದ? ಇಲ್ಲ ಬಿಡಕ್ಕಾಗದು. ಬಿಟ್ರೆ ಏನಾಗುತ್ತೆ ಸರ್? ಎಲ್ಲ ಬೂಸ್ ಬಂದ್ಬಿಡುತ್ತೆ ಸರ್. ಚೆನ್ನಾಗಿ ಬೇಯಿಸ್ಬಿಟ್ಟು ಒಣಗಿಸ್ಬೇಕು. ಹೌದು ಸರ್ ಅಲ್ವಾ? ಹೌದು. ಈಗ ಅಡಿಕೆ ಬಿಡಿಸೋ ಟೈಮಲ್ಲಿ ಮತ್ತೆ ಬೇಯಿಸ್ಬಿಟ್ಟು ಒಣಗಿಸೋ ಟೈಮಲ್ಲಿ ಮಳೆ ಗಿಳೆ ಬಂದ್ರೆ ಏನ್ ಮಾಡ್ತೀರಿ ಸರ್? ಅವಾಗ ಬೂಸ್ ಬರುತ್ತೆ ಸರ್. ಅವಾಗ ಹೆಂಗೆ ಅಂತಂದ್ರೆ ಕಿತ್ತು ಬೇಯಿಸಿ ಮೂರ್ಸಾದ್ಮೇಲೆ ಬೂಸ್ ಬಂದ್ಬಿಡುತ್ತೆ. ಬಿಸಿಲು ಬೇಕೇ ಬೇಕು ಅವಾಗ. ಹಂಗಾಗಿ ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಕೋತೀರಿ? ಹೌದು ಹೌದು ಹೌದು. ಈಗ 1 ವರ್ಷಕ್ಕೆ ಎಷ್ಟು ಅಡಿಕೆ ಆಗುತ್ತೆ ನಿಮ್ಗೆ ಸರ್? ಒಂದು 18-20. ಬೆಲೆನು ಚೆನ್ನಾಗಿದೆ ಅಲ್ವಾ? ಹೌದು ಹೌದು. ಏನ್ ಬೆಲೆ ಇದೆ ಈಗ? ಈಗ 50 ಸಾವಿರ ಐತೆ. 49 50 ಐತೆ 50 ವರೆಗೂ ಇದೆ. ಎಲ್ಲಿ ಮಾರಾಟ ಮಾಡ್ತೀರಿ ಸರ್? ಮಂತಕ್ಕೆ ಬಂದು ತಗೊಂಡೋಗ್ತಾರೆ. ಓಹೋ, ಇಲ್ಲೇ ಬಂದು ಅಷ್ಟು ದುಡ್ಡು ಕೊಟ್ಟು ತಗೊಂಡೋಗ್ತಾರೆ? ಇಲ್ಲೇ ತಗೊಂಡೋಗ್ತಾರೆ. ನೀವೇನು ಯಾವಾಗಲೂ ಮಾರ್ಕೆಟ್ಗೆ ಹೋಗ್ಲಿಲ್ಲ? ಇಲ್ಲ ತಗೊಂಡೋಗಲ್ಲ, ಇಲ್ಲಿ ಮಂತಲ್ಲೇ ತಗೊಂಡೋಗ್ತಾರೆ. ಓಹೋ, ಇಲ್ಲೇ ಕೊಟ್ಬಿಡ್ತೀರಿ? ದುಡ್ಡು ಕಾಸೆಲ್ಲ ಚೆನ್ನಾಗಿ ಕೊಡ್ತಾರೆ ಅವತ್ತೇ? ಆಗಲ ಇದು ಮಾಡ್ತಾರೆ. ಏನು ಒಂದೇ ಸರಿ ಮಾರಾಟ ಮಾಡ್ತೀರೋ ಅಥವಾ ಹಂತವಾಗಿ ಮಾರಾಟ ಮಾಡ್ತೀರೋ ಹೆಂಗೆ ನೋಡೋಣ. ಆದ್ರೆ ಕೊನೆಗೆ ಒಂದೇ ಸತಿ ಮಾಡ್ತೀವಿ, ಇಲ್ಲಾಂದ್ರೆ ಮಧ್ಯದಲ್ಲಿ ಏನಾದ್ರು ಬೇಕು ಅಂದ್ರೆ ಮಾರ್ತೀವಿ. ಅದು ನಿಮ್ಗೆ ಹೆಂಗ ಅಗತ್ಯ ಇರುತ್ತೋ ಹಂಗೆ ನಮ್ಮ ಅನುಕೂಲ ತಕ್ಕ. ಒಟ್ಟಿಗೆ ಎಲ್ಲಾದ್ರೂ ನೀಟಾಗಿ ಒಣಸ್ಕೊಂಡು ಮನೇಲೆ ಇಟ್ಕೋತೀರಿ? ಹೌದು ಹೌದು ಹೌದು. ನಿಮ್ಗೆ ಯಾವಾಗ ದುಡ್ಡು ಬೇಕು ಅಂತ ಅನ್ಸುತ್ತೋ ಆ ಟೈಮಲ್ಲಿ ಮಾರಾಟ ಮಾಡ್ಕೊಳ್ತೀರಿ? ಮಾಡ್ತೀವಿ. ಇದುವರೆಗೂ ಎಲ್ಲಿಗೂ ಮಾರ್ಕೆಟ್ಗೆ ಅಂತ ಹೋಗ್ಲೇ ಇಲ್ವಾ? ಇಲ್ಲ, ತಗೊಂಡೋಗಿಲ್ಲ, ಮಾರ್ಕೆಟ್ ಹೋಗಿಲ್ಲ, ಇಲ್ಲಿ ಮಂತಕ್ಕೆ ಬರ್ತಾರೆ. ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಹೌದು. ಒಟ್ಟಾರೆ ಕೃಷಿ ಏನನ್ಸುತ್ತೆ ಉಮೇಶ್ ಅವರ ನಿಮ್ಗೆ ಸರ್? ಫೈನ್ ಸಹ ಮಲ್ಲಿ ಮಾಡರ್ ಇದ್ ಬಿಟ್ರೆ ಫೈನ್ ಸರ್. ಮಾಡರ ಅಂತಾರೆ, ಯಾರಾದ್ರೂ ಒಬ್ರು ಇರ್ಬೇಕು ಇದ್ರೆ ಸುಖವಾಗಿ ನೆಮ್ಮದಿಯಾಗಿರ್ಬೋದು. ಆಳುಗಳು ಸಿಕ್ಕಿದ್ರೆ ಏನ್ ತೊಂದ್ರೆ ಏನಾಗಲ್ಲ. ಆಳುಗಳೊಂದು ಸಿಗ್ಬೇಕು, ಆಳುಗಳು ಸಿಗ್ಬೇಕು. ಈಗ ಒಟ್ಟಿಗೆ ಅಡಿಕೆ ನೀವೇ ಮಾಡೋದ್ರಿಂದ ಸ್ವಲ್ಪ ಅನುಕೂಲ ಅಂತೀರಿ? ಅನುಕೂಲ ಐತೆ. ನಾವ್ ಸ್ವಂತ ಮಾಡೋರು ಅನುಕೂಲ ಸರ್. ಮಾಡರಿಲ್ಲ ಅಂತಂದ್ಮೇಲೆ ಮಾಡಕ್ ಹೋಗ್ಬಾರ್ದು. ನಿಮ್ಮಲ್ಲೇ ಮನೆಯಲ್ಲೂ ಜಾಸ್ತಿ ಜನ ಇಲ್ಲ ಇಲ್ಲದೆ ಇದ್ರು ನೀವೇ ಮಾಡಿಸ್ತೀರಿ? ಮಾಡಬಹುದು, ಆಳು ಕರ್ಕೊಂಡು ಮಾಡಿಸ್ತೀರಿ? ಹೌದು, ಮಾಡಬಹುದು. ಈ ಸೀಸನ್ ಅಲ್ಲೆಲ್ಲ ಚೆನ್ನಾಗಿ ಸಿಗ್ತಾರ ಕೆಲಸಕ್ಕೆ ನಿಮ್ಗೆ? ಅದೇ ಸರ್, ಆಳುಗಳು ತಂದ್ರೆ ಅದೇ ಹೊರಗಡೆಯಿಂದ ಹೋಗಿ ಕರ್ಕೊಂಡ್ ಮಾಡಿಸ್ತೀನಿ. ಓಹೋ ಹೋ, ಹೊರಗಡೆ ಹೋಗ್ತೀರಿ ಬೇಕು ಅಂತ ಅಂತ ಅಂದಾಗ ಹೊರಗಡೆ ಯಾವರಿಂದ ಬರ್ತಾರೆ? ಇಲ್ಲೇ ಪಕ್ಕ ಹಳ್ಳಿ ಸಿಗ್ತಾರೆ, ಸಿಗ್ತಾರೆ, ಅವ್ರನ್ನ ಕರ್ಕೊಂಡ್ಬಂದು ಮಾಡಿಸ್ತೀರಿ. ಹೌದು. ಈಗ ತುಂಬಾ ಜನ ಅಡಕೆ ಬೆಳೆಗಾರರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಇದೊಂಥರ ಬಾರಿ ಜನ ಕರಿಬೇಕಾಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕೊಟ್ಬಿಡ್ತಾರೆ. ಕೊಡೋದ್ಕಿಂತಲೂ ನಾವೇ ಮಾಡೋದು ಒಳ್ಳೇದು ಅಂತ. ನಾವೇ ಮಾಡೋದು ತುಂಬಾ ಅನುಕೂಲ ಐತೆ ನೋಡಿ, ಎರಡರಿಂದ ಮೂರರಷ್ಟು ಲಾಭ ಬರುತ್ತೆ ನಾವೇ ಮಾಡೋದ್ರಿಂದ. ಹೌದು ಹೌದು ಅಲ್ವಾ? ಉಮೇಶ್ ಅವರೇ, ಒಟ್ಟಿಗೆ ಕೃಷಿ ಬದುಕಲ್ಲಿ ಏನನ್ಸುತ್ತೆ ನಿಮಗೆ? ನೆಮ್ಮದಿ ಆಗಿದೆ ಸರ್. ನೆಮ್ಮದಿ ಆಗಿದ್ದೀರಿ? ನೆಮ್ಮದಿ ಆಗಿದ್ದೀರಿ. ಮಕ್ಕಳಿಗೂ ಕೃಷಿ ಮಾಡೋದು ಹೇಳ್ಕೊಡ್ತಿದ್ರೆ? ಇಲ್ಲ, ಅವ್ರಿಗೆ ಓದಕ್ ಹೋಗೋರೆ, ಅವ್ರು ಬಂದ್ರೆ ಮಾಡ್ತಾರೆ. ಚಿಕ್ಕೊಳಬ್ಳು ಮಾಡ್ತಾಳೆ ಮಗಳು, ಮಗಳು ಅವಳಿಗೆ ಎಲ್ಲ ಅನುಭವ ಆಯ್ತು, ಅವ್ಳು ಮಾಡ್ತಾಳೆ. ದೊಡ್ಡವಳು ಮಾಡಲ್ಲ, ಚಿಕ್ಕಳು ಮಾಡ್ತಾಳೆ. ದೊಡ್ಡವಳಿಗೂ ಕಲಿಸ್ಬೇಕು ನೀವು. ಹೌದು, ಮಾಡಲ್ಲ, ಚಿಕ್ಕಳು ಮಾಡ್ತಾಳೆ. ಅವ್ಳಿಗೇನು ನಾವು ಹೇಳದೆ ಬೇಕಿಲ್ಲ, ಅವಳೆಲ್ಲ ಮಾಡ್ತಾಳೆ. ಓದ್ತಾವಳು, ಅವಳು ಇಬ್ರು ಓದ್ತಾವ್ರೆ. ಚಿಕ್ಕಳೊಬ್ಳು ಮೈಸೂರಲ್ಲಿ. ಅವಳೆ ಏನ್ ಓದ್ತಾಳೆ ಮಗಳು? ಚಿಕ್ಕಳು ಬಿ ಕಾಂ ಮಾಡ್ಕೊಂಡು ಸಿ ಎ ಮಾಡ್ತಾವಳೆ. ದೊಡ್ಡವಳು MBA ಮಾಡ್ತಾ ಇದ್ದೆ. MBA ಮಾಡ್ತಾ ಇಲ್ಲ. ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ರಿ. ಉಮೇಶ್ ಅವರು, ನಿಮ್ಮನ್ನು ಸಂಪರ್ಕ ಮಾಡೋದು ಹೆಂಗೆ? ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ? 9487088 59. ಇನ್ನೊಂದ್ಸರಿ ಹೇಳಿ. 9487088 59. ಒಳ್ಳೇದು ಉಮೇಶ್ ಅವರ. ಇದುವರೆಗೆ ತೆಂಗು ಮತ್ತೆ ಅಡಕೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ಚೆನ್ನಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೆಂಗು ಹಾಗೂ ಅಡಿಕೆ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ಸಂತೇಶಿವರದ ಪ್ರಗತಿಪರ ಕೃಷಿಕ SS ಉಮೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಉಪಕಸುಬಾಗಿ ಕುರಿ ಸಾಕಾಣಿಕೆ, ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಯ ಜೊತೆಗೆ ಪಶುಸಂಗೋಪನೆಯು ಹೆಚ್ಚುವರಿ ಆದಾಯದ ಉತ್ತಮ ಮೂಲವಾಗಿದೆ. ಪಶುಸಂಗೋಪನೆಯಲ್ಲಿ ಗ್ರಾಮೀಣ ಪ್ರದೇಶದ ಜನರು ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿ, ಕೋಳಿ ಮುಂತಾದವುಗಳನ್ನು ಸಾಕಿಕೊಂಡು ವ್ಯಾಪಾರವನ್ನು ಮಾಡ್ತಾರೆ. ದೇಶದ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯಗಳಲ್ಲಿ ಪಶುಸಂಗೋಪನೆಯನ್ನು ಉತ್ತೇಜಿಸಲು ಕೇಂದ್ರದ ರಾಷ್ಟ್ರೀಯ ಜಾನುವಾರು ಮಿಷನ್ ಅನ್ನುವ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಇದರ ಅಡಿಯಲ್ಲಿ ಯೋಜನೆಗಳನ್ನು ಮಾಡುವ ಮೂಲಕ ರೈತರಿಗೆ ಮತ್ತು ದನಗಾಹಿಗಳಿಗೆ ಸಹಾಯ ಮಾಡ್ತಾರೆ. ಇದರಲ್ಲಿ ರೈತರಿಗೆ ಸಹಾಯಧನವನ್ನು ನೀಡಲಾಗುತ್ತೆ ಮತ್ತು ಅಗತ್ಯವಿದ್ದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೂಡ ನೀಡಲಾಗುತ್ತೆ. ಕಳೆದ ಕೆಲವು ದಶಕಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ಪ್ರಯತ್ನಗಳ ಸಕಾರಾತ್ಮಕ ಪರಿಣಾಮವೂ ಕೂಡ ಗೊತ್ತಾಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಕಡಿಮೆ ಖರ್ಚಿನಲ್ಲಿ ಪಶುಪಾಲನೆಯಿಂದ ಲಕ್ಷಗಟ್ಟಲೆ ಆದಾಯವನ್ನು ಪಡಿತಾ ಇರೋದನ್ನ ಕಾಣಬಹುದು. ಇದರಲ್ಲಿ ಕುರಿ ಸಾಕಾಣಿಕೆಯೂ ಕೂಡ ಸೇರಿದೆ. ಕಳೆದ ಕೆಲವು ವರ್ಷಗಳಿಂದ ದೇಶದ ಹಲವು ರಾಜ್ಯಗಳಲ್ಲಿ ಕುರಿ ಸಾಕಣೆಯನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗ್ತಾ ಇದೆ. ಕುರಿ ಸಾಕಾಣಿಕೆ ವ್ಯವಹಾರವು ಸಾಕಷ್ಟು ಬೆಳವಣಿಗೆಯನ್ನ ಕಂಡಿದೆ. ಏಕೆಂತಂದ್ರೆ ಕುರಿ ಸಾಕಣೆಯಲ್ಲಿ ಇತರೆ ಪ್ರಾಣಿಗಳಿಗಿಂತ ಖರ್ಚು ಕಡಿಮೆ ಮತ್ತು ಲಾಭ ಹೆಚ್ಚು. ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದನ್ನ ಸುಲಭವಾಗಿ ಮಾಡಬಹುದು. ಕುರಿ ಸಾಕಾಣಿಕೆಗೆ ಮತ್ತು ಆರೈಕೆಗೆ ಹೆಚ್ಚು ಖರ್ಚಿನ ಅಗತ್ಯ ಬರೋದಿಲ್ಲ ಮತ್ತು ಇದು ಕೇವಲ ಕಾಡು ಹುಲ್ಲು ಅಥವಾ ಕಳೆಗಳನ್ನು ತಿನ್ನುವ ಮೂಲಕ ಸ್ವತಃ ಅಭಿವೃದ್ಧಿಯನ್ನ ಹೊಂದುತ್ತೆ. ಇದರಿಂದಾಗಿ ದೇಶದ ಗ್ರಾಮೀಣ ಪ್ರದೇಶದ ಹೆಚ್ಚಿನ ಸಂಖ್ಯೆಯ ಜನರು ಕುರಿಯನ್ನ ಸಾಕುವ ಮೂಲಕ ಲಕ್ಷಾಧಿಪತಿಗಳಾಗ್ತಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಸಣ್ಣ ರೈತರ ಆರ್ಥಿಕತೆಯ ಮುಖ್ಯ ಮೂಲವಾಗಿ ಪಶುಸಂಗೋಪನೆಯನ್ನ ಪರಿಗಣಿಸಲಾಗುತ್ತೆ. ಪಶುಸಂಗೋಪನೆ ವ್ಯವಹಾರದಲ್ಲಿ ರೈತರು

ವರ್ಷ ಸುರಿದು ವಿಶ್ವ ಐಕ್ಯಗೊಂಡು ಬೆಸವ ಬದಲು ಬಾಂಬು ದಾಳಿಯಲ್ಲಿ ಭೂಮಿ ರಕ್ತ ಸುರಿದಳು ಮಮತೆ ಅರಿವು ತ್ಯಾಗ ಸತ್ಯ ಮೆರೆದು ಸುರಿಯೋ ಮಳೆಯ ಬದಲು ದ್ವೇಷ ದುರಿಯ ಆಮ್ಲ ಮಳೆಗೆ ಭೂಮಿ ಬೆಂದಳು ಓಡಲಿನಾಳ ಕಾಡನ್ನೋವು ಬೊಕ್ಕೆ ಬಿಕ್ಕು ಮುಕ್ಕದ ತುಂಬ ಅಯ್ಯೋ ನೋಡು ಮನುಜ ಭೂಮಿ ಅಳುತ್ತಲಿರುವಳು ಯೋಜನೆ ಆಗಬೇಕು ಭೂಮಿಯೊಡಲು ಚಿಗುರಬೇಕು ಹಸಿರು ಮೊಳಕೆ ಉಕ್ಕಬೇಕು ಮನುಜ ನೊಳಿದಿಗೆ ಜನ ಜನರ ಸಹಕಾರ ಗಿಡ ನೆಡುವ ಮಮಕಾರ ತುಂಬಿ ಮನುಜ ನುಗ್ಗಬೇಕು ಹೊಸದೇ ಬದುಕಿಗೆ ಒಡಲಿನಾಳ ಕಾಡ ನೋವು ಬೊಕ್ಕೆ ಬಿಕ್ಕು ಮುಖದ ತುಂಬ ಅಯ್ಯೋ ನೋಡು ಮನುಜ ಭೂಮಿ ಅಳುತ್ತಲ್ಲಿರುವಳು ಕೈಗಾರಿಕೆ ಕೊಳ್ಳುವೆ ತೋಳು ಎತ್ತಿ ಎಸೆದ ವಿಷದ ಜ್ವಾಲೆ ಜಾಲದಲ್ಲಿ ಸಿಲುಕಿ ಭೂಮಿ ನರಳುತ್ತಿರುವಳು ನರಳುತ್ತಿರುವಳು ನರಳುತ್ತಿರುವಳು. ಇದುವರೆಗೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿದ್ದ ಪರಿಸರ ಗೀತೆಯನ್ನ ಕೇಳಿದಿರಿ. ಈ ಗೀತೆಗೆ ಸಾಹಿತ್ಯವನ್ನ ಒದಗಿಸಿದವರು ಮಹಾಬಲಮೂರ್ತಿ ಕೊಡ್ಲೇಕೆರೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-425-8330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884-26-7651. ರೈತ ಬಾಂಧವರೇ, ನಮ್ಮ ಜಮೀನುಗಳಲ್ಲಿ ಏನೆಲ್ಲ ಬೆಳೆಗಳನ್ನ ಬೆಳೆದುಕೊಳ್ಳಬಹುದು ಅಲ್ವಾ? ಆಹಾರದ ಬೆಳೆಗಳು ಆದ್ಯತೆಯಾಗಿದ್ರೆ ಇನ್ನೂ ಒಳ್ಳೇದೆ. ಹಣ ಬರ್ತತೆ, ಖರ್ಚಾಗ್ತದೆ, ಮತ್ತೆ ಕೆಲವೊಂದು ಸಾರಿ ಸಮಸ್ಯೆನೂ ಉಂಟು ಮಾಡುತ್ತೆ. ಯಾಕಾದ್ರೂ ಇಷ್ಟು ದುಡ್ಡು ಬಂತು, ಯಾಕಾದ್ರೂ ಇಷ್ಟು ಸಂಪತ್ತನ್ನು ಮಾಡಿಕೊಂಡ್ವಿ ಅಂತ ಅನ್ಕೊಂಡು ಎಷ್ಟೋ ಜನ ಸಮಸ್ಯೆಗಳು ಆದ್ಮೇಲೆ ಪರಿತಪಿಸ್ಕೊಳ್ತಾರೆ. ಒಂದು ರೀತಿಯಲ್ಲಿ ದುಡ್ಡಿಲ್ಲದೆ ಹೋದರೆ ಅಥವಾ ದುಡ್ಡಿನ ಸ್ವಲ್ಪ ಕೊರತೆ ಇದ್ರೆ ಜನ ಹೋರಾಟ ಮಾಡ್ತಾರೆ, ಅವರವರು ದುಡಿತಾ ಇರ್ತಾರೆ. ಅದಕ್ಕೆ ಒಂದು ಗಾದೆ ಇದೆ, ಬಡತನ ಬಂದಾಗ ಹಾಳಾದವರಿಲ್ಲ, ಶ್ರೀಮಂತಿಕೆ ಬಂದಾಗ ಉದ್ಧಾರ ಆದವರಿಲ್ಲ ಅಂತ ಅನ್ಕೊಂಡು. ಶ್ರೀಮಂತಿಕೆ, ಸ್ಥಿತಿವಂತಿಕೆ, ಹಣ ಹೆಚ್ಚೆಚ್ಚು ಬಂದಷ್ಟು ಸಮಸ್ಯೆಗಳು ಹಾಗೇ ಕಾಡಲಿಕ್ಕೆ ಶುರುವಾಗ್ತವೆ. ದುಡ್ಡಿದ್ರೂ ದುಡ್ಡಿಲ್ಲನ್ನೋ ಥರ ಜೀವನ ಮಾಡೋರು ಅನೇಕ ಕಡೆ ಕಾಣಿಸಿಕ್ತಾರೆ. ಅಂದರೆ ದುಡ್ಡೇ ಜೀವನಕ್ಕೆ ಪ್ರಮುಖವಾದ ಸಾಧನ ಆಗೋದಿಲ್ಲ ಅಂತ ಅನ್ಕೊಂಡು ಇದರಿಂದ ನಾವು ತಿಳ್ಕೊಳ್ಬೇಕು. ಆರೋಗ್ಯ ಚೆನ್ನಾಗಿತ್ತು, ನಮ್ಮ ಬದುಕಿನ ವಿಚಾರಗಳು, ಬದುಕಿನ ನೀತಿ ನಿಯಮಗಳು ಚೆನ್ನಾಗಿದ್ವು ಅಂದರೆ ಅದು ದುಡ್ಡಿದ್ರೂ ಏನೂ ಅನಿಸೋದಿಲ್ಲ. ಆರೋಗ್ಯ ವ್ಯತ್ಯಾಸ ಆಯ್ತಂದ್ರೆ ದುಡ್ಡಿದ್ರೂ ಅನಾರೋಗ್ಯಕರವಾದ ಜೀವನವನ್ನ ಮಾಡೋದಿದೆ. ರೈತ ಬಾಂಧವರೇ, ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಏನೆಲ್ಲ ನಾವು ಖರೀದಿ ಮಾಡಿಕೊಂಡು ತಿನ್ಬಹುದು, ಬಳಸ್ಕೊಳ್ಬಹುದು, ಅಥವಾ ಎಲ್ಲೋ ಸಂತೋಷಕ್ಕೆ ಎಷ್ಟೆಲ್ಲ ದುಡ್ಡನ್ನು ಖರ್ಚು ಮಾಡಬಹುದು. ಆದರೆ ನಮ್ಮ ಜಮೀನಿನಲ್ಲಿ ಏನೆಲ್ಲ ಬೆಳೆಗಳನ್ನು ಆರೋಗ್ಯಕರವಾಗಿ ಬೆಳೆದುಕೊಂಡು ನಾವು ಬಳಸ್ಕೊಂಡು ಅರ್ಥಪೂರ್ಣವಾಗಿ ಜೀವನ ಮಾಡೋದನ್ನು ನಾವು ರೂಢಿಸಿಕೊಂಡ್ರೆ ಒಳ್ಳೇದಲ್ವಾ? ಆರೋಗ್ಯಕರವಾದ ಆಹಾರ ನಮ್ಮ ಬದುಕನ್ನು ಚೆನ್ನಾಗಿಡುತ್ತೆ ಅಂತ ಅನ್ಕೊಂಡು ಎಷ್ಟೋ ಜನ ಅನುಭವವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಜಮೀನುಗಳಲ್ಲೇ ತುಂಬಾ ಕಾಳಜಿ ತೆಗೆದುಕೊಳ್ಳದಲ್ಲದೆ ರಾಸಾಯನಿಕ ಗೊಬ್ಬರಗಳನ್ನು ಬಯಸ್ತಲ್ಲನೆ